ಅದಕ್ಕೋಸ್ಕರ ಇಲ್ಲೇ ಬಂದು ಮಾಡ್ಕೊಂಡಿದ್ವಿ. ಜಮೀನು ಎಷ್ಟಿದೆ ನಿಮಗೆ? ನಮ್ದು ಜಮೀನು ಇಲ್ಲೇ ಒಂದೇ ಕಡೆ ಒಂದ್ 3 ಎಕರೆ ಇದೆ. ಒಂದು 15 ಹಸುಗಳನ್ನ ಸಾಕೊಂಡು ಇಲ್ಲೇ ನೋಡ್ಕೊಂಡಿದ್ವಿ. ಈ ಹಸು ಸಾಕಾಣಿಕೆ ಯಾವಾಗ್ಲಿಂದ ಮಾಡ್ತಾ ಇದ್ದೀರಿ ಸರ್? ನಾವು 2021 ಮಾಡ್ತಾ ಇದ್ವಿ. ಯಾಕೆ ಹಸು ಸಾಕಾಣಿಕೆ ಮಾಡ್ಬೇಕು ಅಂತ ಯಾಕೆ ಅನಿಸ್ತು? ಟೊಮೊಟೊ ಬೆಳೆಗಳೆಲ್ಲ ಮಾಡ್ತಿದ್ವಿ, ಸ್ವಲ್ಪ ಲಾಸ್ ಬರ್ತಿತ್ತು ನಮ್ಗೆ, ಹಂಗಾಗಿ ಇದ್ರಲ್ಲಿ ಸ್ವಲ್ಪ ಆದಾಯ ಇದೆ ಅಂತ ಕಂಡ್ಕೊಂಡು ಇದನ್ನೇ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ವಿ. ಮೊದಲು ಹಸು ಸಾಕಾಣಿಕೆ ಮಾಡ್ತಾ ಇದ್ರ ಅಥವಾ 21 ಪ್ರಾರಂಭ ಆಯ್ತು? ಇಲ್ಲ, ಮೊದಲು ಇತ್ತು ನಮ್ಮ ಹತ್ರ, 1-2 ಇದ್ವು ಅಷ್ಟೇ. ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ 2021 ಮಾಡಿದ್ವಿ. ಎಷ್ಟು ಹಸುಗಳಿಂದ ಸಾಕಾಣಿಕೆ ಪ್ರಾರಂಭ ಆಯ್ತು? ನಾವು 2 ಹಸುಗಳಿಂದ ಮಾಡಿ ಕ್ರಮೇಣ 1-2 ತಂದ್ಕೊಳ್ತಾ ಈಗ ಒಂದು 14 ಹಸುಗಳಿದೆ. ಹಸುಗಳೆಲ್ಲ ಕೊಂಡಿದ್ದ ಅಥವಾ ಮನೇಲಿ ಹುಟ್ಟಿದ್ದ? ಹೇಗೆ 3-4 ಕೊಂಡಿದ್ದು, ಇನ್ ಮಿಕ್ಕಿದ್ದೆಲ್ಲ ನಮ್ಮನೆಯಲ್ಲೇ ಬೆಳೆದಿರೋದು. ಜಮೀನಲ್ಲಿ ಏನೇನು ಬೆಳೀತಾ ಇದ್ರಿ? ಮೊದಲು ಟೊಮೊಟೊ ತರಕಾರಿಗಳ ಬೆಳೆ ಎಲ್ಲ ಬೆಳೀತಿದ್ವಿ, ಕ್ರಮೇಣ ಅದು ಲಾಸ್ ಆಗ್ತಿತ್ತು, ಹಂಗಾಗಿ ನಾವು ಹೈನುಗಾರಿಕೆ ಮೂಲ ಉದ್ಯೋಗವಾಗಿ ಮಾಡ್ಕೊಂಡಿದ್ವಿ. ಈಗಲೂ ಕೃಷಿನೂ ಮಾಡ್ತಾ ಇದ್ರಲ್ವಾ? ಇಲ್ಲ ಸರ್, ಈಗ 1-2 ವರ್ಷದಿಂದ ನಿಲ್ಸಿದೀವಿ. ಹಸುಗಳಿಗೆ ಮೇವು, ಮೇವು ನಿರ್ವಹಣೆ ಮತ್ತು ತೆಂಗಿನ ತೋಟ ನೋಡ್ಕೊಂಡು ಹಸುಗಳನ್ನ ಇದು ಮಾಡ್ತಿದ್ವಿ. ಯಾವ ತಳಿ ಹಸುಗಳನ್ನ ಸಾಕಾಣಿಕೆ ಪ್ರಾರಂಭ ಮಾಡಿದ್ರಿ? ನಮ್ಮ ಹತ್ರ HF ಇದೆ, HF ಕ್ರಾಸ್, ಜರ್ಸಿ, ಒಂದು ಗಿರ್ ಇದೆ, ಕೆಲವು ಜಾತಿ ಹಸುಗಳನ್ನ ಸಾಕಿದ್ವಿ. ಎಲ್ಲಿಂದ ತಂದ್ರಿ ಅದನ್ನ? ಸರ್, ಇಲ್ಲೇ ನಮ್ಮ ಲೋಕಲಲ್ಲೇ ತಗೊಂಡಿದ್ದು. ಇಲ್ಲೇ ಒಂದು 10-20 ಕಿಲೋಮೀಟರ್ ಸುತ್ತಮುತ್ತ ಹಸುಗಳನ್ನ ಆಯ್ಕೆ ಮಾಡಿ ಸಾಕ್ತಿದ್ವಿ. ಏನ್ ಬೆಲೆ ಇತ್ತು ಕೊಂಡಾಗ? ಸರ್, ನಾವು ಹಸುಗಳು ಕೊಂಡಾಗ ಕೆಲವೊಂದು ಹಸುಗಳ ಮೇಲೆ 10 ಲೀಟರ್ ಕರೆ ಹಸುಗಳೆಲ್ಲ 70,000-80,000 ಹಿಂಗೆಲ್ಲ ಆಗುತ್ತೆ. ಹಸುಗಳ ಸಾಕಾಣಿಕೆ ಇಲ್ಲಿ ತೋಟದಲ್ಲೇ ಶುರು ಮಾಡಿದ್ದೆ ನೀವು ಪ್ರಾರಂಭದಿಂದ? ಹೌದು ಸರ್, ಇಲ್ಲೇ ತೋಟದಲ್ಲೇ ಶುರು ಮಾಡಿದ್ ನಾವು. ಮನೆ ಹತ್ರ ಜಾಗ ಇರ್ಲಿಲ್ವ? ಮನೆ ಹತ್ರ ಜಾಗ ಅಲ್ಲಿ ಕಡಿಮೆ ಇತ್ತು, ಹಂಗಾಗಿ ಇಲ್ಲೇ ತೋಟದಲ್ಲೇ ಮಾಡ್ಕೊಂಡಿದ್ವಿ. ಇಲ್ಲಿ ಶೆಡ್ ಮಾಡ್ಕೊಂಡಿದ್ದೀರಾ, ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ, ಇದೊಂಥರ ಓಪನ್ ಶೆಡ್ಡು. ಎಷ್ಟು ಖರ್ಚಾಯ್ತು ಇದಕ್ಕೆ? ಸರ್, ಇದು ನಾವು ಕಡಿಮೆ ಖರ್ಚಿನಲ್ಲೇ ಮಾಡಿದ್ವಿ, ಅಡಿಕೆ ತೆಂಗು ಎಲ್ಲ ಬಳಸ್ಕೊಂಡು. ಇದು ನಮಗೆ ಒಂದು 2.5 ಲಕ್ಷ ಗಂಟೆ ಆಗಿತ್ತು. 2.5 ಲಕ್ಷ ಆಯ್ತು. ಇದರಲ್ಲಿ ಒಂದು 30 ಹಸುಗಳನ್ನ ಸಾಕ್ಬೋದು. ಒಂದು ಸೈಡ್ ಮಾಡ್ಕೊಂಡಿದ್ವಿ, ಈಗ ಒಂದು 15 ಹಸು ಸಾಕ್ತಿದ್ವಿ. ಇದು ಎಷ್ಟಡಿ ಉದ್ದ ಇದೆ, ಎಷ್ಟಡಿ ಅಗಲ ಇದೆ? ಇದು 61x27 ಇದೆ. ಇದರಲ್ಲಿ ಮಾಡ್ಕೊಂಡಿದ್ವಿ. ಯಾಕೆ 61x27 ಮಾಡಿದ್ರಿ? ಅಂದ್ರೆ ಒಂದು 30 ಹಸುಗಳು ಸಾಕ್ಲಿಕ್ಕೆ ಪ್ಲಾನ್ ಇತ್ತು, ಒಂದಿಷ್ಟು ಬೇಕಾಗುತ್ತೆ ಅಂತ ಮಾಡಿದ್ವಿ. ಈಗ ಓಪನ್ ಶೆಡ್ ಮಾಡಿದೀರಾ, ಮೇಲ್ಗಡೆ ಚಾವಣಿ ಇರೋದ್ ಬಿಟ್ರೆ ಇದಕ್ಕೆ ಕಿಟಕಿ ಇಲ್ಲ, ಬಾಗಿಲಿಲ್ಲ, ಈ ತರ ಓಪನ್ ಶೆಡ್ ಮಾಡ್ಕೊಂಡಿದೀರಾ, ಏನ್ ಅನುಕೂಲ ಇದರಿಂದ? ಇದರಿಂದ ಅನುಕೂಲ ಅಂದ್ರೆ ಹಸುಗಳು ಹಿಂಸೆ ಅನ್ಸಲ್ಲ, ಅವಕ್ಕೆ ನಾವು ಬಿಡ್ಲಿಕ್ಕೆ ಮಾಡಿದೀವಿ. ಅಂದ್ರೆ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ, ಓಡಾಡ್ತವೆ, ಕೆಟ್ಲು ಬಾವು ಕಡಿಮೆ, ಸ್ವಲ್ಪ ಹಸುಗಳಿಗೆ ಆರೋಗ್ಯವಾಗಿರುತ್ತೆ ಅಂತ ಮಾಡ್ಕೊಂಡಿದೀವಿ ಸರ್. ಈ ನೊಣ ಮತ್ತೆ ಸೊಳ್ಳೆ ಈ ತರದ ಕಾಟ ಎಲ್ಲ ಆಗೋದಿಲ್ವ ಹಿಂಗ್ ಓಪನ್ ಇದ್ರೆ? ಓಪನ್ ಇದ್ರೆ ಗಾಳಿಗೆ ಏನು ತೊಂದರೆ ಆಗಲ್ಲ, ಕ್ಲೋಸ್ ಮಾಡಿದ್ರೆ ಅದು ಗಂಜಲ ಅದು ಇದ್ರಿಂದ ಸ್ಮೆಲ್ಲಿಂದ ನೊಣ ಸೊಳ್ಳೆಗಳು ಕೂರ್ತವೆ, ಅದರಿಂದಲೇ ಹಿಂಸೆ ಸರ್. ಈ ತರ ಓಪನ್ ಆಗಿ ಮಾಡಬಹುದು ಅಂತ ಹೇಳಿ ಹೇಗೆ ಗೊತ್ತಾಯ್ತು ನಿಮ್ಗೆ? ನಮ್ಗೆ ಅಕ್ಷಯಕಲ್ಪ ಫಾರ್ಮ್ ಅವರೇ ಅವ್ರು ಐಡಿಯಾ ಕೊಟ್ಟು ಮಾಡಿಸಿದ್ದು. ಇದೇ ತರ ಮಾಡಿ ಅಂತ ಹೇಳಿ ಈ ತರ ಮಾಡಿ ಅಂತ. ಇದು ಅನುಕೂಲನೇ ಆಗಿದೆ ಅಲ್ಲ ನಿಮ್ಗೆ? ತುಂಬಾ ಅನುಕೂಲ ಆಗಿದೆ ಸರ್ ಇದರಿಂದ. ಇಲ್ಲಿ ಗಂಜಲ ಮತ್ತೆ ಸಗಣಿ ಇದನ್ನೆಲ್ಲ ತೆಗಿಯುವಂತದ್ದು, ಸಂಗ್ರಹ ಮಾಡುವಂತದ್ದು ಹೇಗೆ? ಸರ್, ಇಲ್ಲಿ ನಾವೇ ತೆಗೆದು ಹಾಕಂತೀವಿ, ನಮ್ಮ ತೋಟಗಳಿಗೆ ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಂತೀವಿ, ಮಿಕ್ಕಿದ್ದು ಮಾರ್ಕೊಳ್ತೀವಿ. ಎಲ್ಲದನ್ನು ಕೂಡ ಮಾರ್ಕೊಬಿಡ್ತೀವಿ. ಹಸುಗಳಿಗೆ ಈಗ ಮೇವು ಇದೆಲ್ಲ ಹೇಗೆ? ಸರ್, ನಾವೇ ನಮ್ಮ ಜಮೀನಲ್ಲಿ 3 ಎಕರೆಗೆ ಇದೆ, ಅದರಲ್ಲಿ ಜೋಳ ನೇಪೇರ್ ಎಲ್ಲ ಬೆಳ್ಕೊತೀವಿ, ಸಾಕಾಗದಿದ್ದು ಹೊರಗಡೆಯಿಂದ ಕೊಂಡ್ಕೊಳ್ತೀವಿ. ಹೊರಗಡೆ ಕೊಂಡ್ಕೊಳ್ಳೋಂಥದ್ದು ಕೂಡ ಇದೆ? ಹೌದೌದು ಇದೆ. ಇದ್ರ ಜೊತೆಗೆ ಇದಕ್ಕೆ ಫೀಡ್ಸ್ ಅಂತ ಹೇಳಿ ಬೇಕಾಗುತ್ತೆ, ಅದನ್ನೆಲ್ಲ ಎಲ್ಲಿ ತರ್ತೀರಾ, ಹೇಗೆ ಮಾಡ್ತೀರಾ? ಇಲ್ಲೇ ಶಾಂತಿಗ್ರಾಮದಲ್ಲಿ ಒಂದು ಅಂಗಡಿಯಲ್ಲಿ ತಗೋಬರ್ತೀವಿ. ಇಲ್ಲಿ ನಮ್ಮ ಅಕ್ಷಯ ಕಪ್ತವರು ಕೆಲವೊಂದು ಫೀಡ್ ಕೊಡ್ತಾರೆ, ಅದನ್ನು ಹಾಕ್ತೀವಿ. ಕಡಲೆಕಾಯಿ ಹಿಂಡಿ, ಜೋಳದ ನುಚ್ಚು, ಚಕ್ಕೆ ಬೂಸ, ಕಡಲೆಕಾಯಿ ಹಿಂಡಿ ಎಲ್ಲ ಹಾಕ್ತೀವಿ ಸರ್. ಇದೊಂಥರ ಸಾವಯವ ಹಾಲು ಉತ್ಪಾದನೆ ಅಂತ ಹೇಳಿ, ಇದು ಬೇರೆ ಫಾರಂಗಳಿಗಿಂತ ಹೆಂಗೆ ಭಿನ್ನವಾಗಿರುತ್ತೆ? ಭಿನ್ನವಾಗಿದೆ ಅಂದ್ರೆ ಸರ್, ಇದು ಡಾಕ್ಟರ್ ಸರ್ವಿಸ್ ಇದೆ ನಮಗೆ. ಆಮೇಲೆ ಆರ್ಗ್ಯಾನಿಕ್ ಹಾಲು ಅಂದ್ರೆ ಸಾವಯವ, ಯಾವುದೇ ಕೆಮಿಕಲ್ ಇಲ್ಲ, ಆಂಟಿಬಯೋಟಿಕ್ಸ್ ಇರಲ್ಲ, ಇದೆಲ್ಲ ಆಂಟಿಬಯೋಟಿಕ್ ಮುಕ್ತ ಹಾಲು. ಆಂಟಿಬಯೋಟಿಕ್ ಇಲ್ಲ ಅಂತ ಅಂದ್ರೆ ಹೆಂಗೆ ಅದು? ಆಂಟಿಬಯೋಟಿಕ್ ಅಂದ್ರೆ ಕೆಲವೊಂದು ಇಂಜೆಕ್ಷನ್ಗಳನ್ನ ಹಾಕಲ್ಲ ನಾವು, ಬರೀ ಆರ್ಗ್ಯಾನಿಕ್ ಆಗಿ ಎಲ್ಲ ನೋಡ್ಕೊಳ್ತೀವಿ. ಈಗ ಆರ್ಗ್ಯಾನಿಕ್ ಆಗಿ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಫೀಡ್ಸ್ ಕೂಡ ಅದೇ ತರ ಇರಬೇಕು ಅಲ್ವಾ? ಅದು ಕೆಮಿಕಲ್ ಫೀಡ್ಸ್ ಹಾಕಂಗಿಲ್ಲ, ಪೆಲೆಟ್ಸ್ ಯಾವ್ದು ಹಾಕಂಗಿರಲ್ಲ. ನಾವು ಅದೇ ಜೋಳದ ನುಚ್ಚು, ಕಡಲೆಕಾಯಿ ಹಿಂಡಿ, ಸೋಯಾಬೀನ್ ಇಂಥದ್ದೆಲ್ಲ ಹಾಕೊಂಡು ಇದು ಮಾಡ್ತೀವಿ. ನೀವೇ ಮಾಡಿಸ್ಕೊಳ್ತೀರಾ ಅಥವಾ ತರ್ತೀರಾ ಹೇಗೆ? ಸರ್, ನಾವೇ ತರ್ತೀವಿ ಹೊರಗಡೆಯಿಂದ, ಅದನ್ನ ಮಿಕ್ಸರ್ ಮಾಡಿ ಹಸುಗಳಿಗೆ ಹಾಕ್ತೀವಿ. ಮಿಕ್ಸರ್ ಮಾಡ್ಬಿಟ್ಟು ಹಾಕುವಂಥದ್ದು. ಒಂದೊಂದು ಹಸುಗೆ ಎಷ್ಟು ಕೊಡ್ತೀರಾ? ಸರ್, ನಾವು ಒಂದು 10 ಲೀಟರ್ ಹಾಲು ಕರೆ ಹಸುಗೆ ಒಂದು 4 ಕೆಜಿ ಗಂಟೆ ಕೊಡ್ತೀವಿ. ಅದನ್ನ ಬೇರೆ ಬೇರೆ ಟೈಮಲ್ಲಿ ಕೊಡ್ತೀರಾ, ಒಂದೇ ಸರಿ ಕೊಡ್ತೀರಾ? ಬೆಳಗ್ಗೆ ಸಂಜೆ ಕೊಡ್ತೀವಿ. ಮೇವು ಮಾತ್ರ ದಿನಕ್ಕೆ ಒಂದೇ ಬಾರಿ ಕೊಡೋದು, ಬೆಳಗ್ಗೆ ಅದಕ್ಕೆ ಎಷ್ಟು ಬೇಕಷ್ಟು ಪೂರೈಸ್ಬಿಡ್ತೀವಿ. ಬೆಳಗ್ಗೆನೆ? ಬೆಳಗ್ಗೆ. ಆಮೇಲೆ ಮತ್ತೆ ಅವಕ್ಕೆ? ಅವಕ್ಕೆ ನಾಳೆ ಬೆಳಗ್ಗೆನೆ. ಇನ್ನು ನೀರು ಮಾತ್ರ ಕುಡಿಸಿ, ಅದಕ್ಕೆ ಎಷ್ಟು ಬೇಕೋ ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಪೂರ ಮೇವನ್ನ ಒಂದೇ ಟೈಮ್ ಹಾಕ್ತೀವಿ ನಾವು. ಮತ್ತೀಗ ಅವು ಮೇಯೋದು ಅವೆಲ್ಲ ಹಿಂಗೆ? ಮೇಯದೇನು ಕರ್ಕೊಂಡು ಹೋಗಲ್ಲ ಸರ್, ಅದೆಲ್ಲ ಸಾಂಪ್ರದಾಯಿಕ ಪದ್ಧತಿಲಿ ಕರ್ಕೊಂಡು ಹೋಗ್ಬೋದು, ಒಂದು ಎರಡು ಐದರ ಕರ್ಕೊಂಡು ಹೋಗೋದಿತ್ತು, ತುಂಬಾ ಇದಾವಲ್ಲ, ಹಂಗಾಗಿ ನಾವು ಇಲ್ಲೇ ನೋಡ್ಕೊಳ್ತೀವಿ, ಸೈಲೇಜ್ ಮಾಡಿದೀವಿ, ಸೈಲೇಜ್ ಉಪಯೋಗಿಸ್ತೀವಿ. ಈಗ ಇಲ್ಲಿ ಮೇಯಲಿಕ್ಕೆ ಅಥವಾ ಕಾಲಾಡಕ್ಕೆ ಇಲ್ಲೇ ಬಿಟ್ಬಿಡ್ತೀರಾ? ಹಾ, ಇಲ್ಲೇ ಬಿಡ್ತೀವಿ ಸರ್, ಇಲ್ಲೇ ಅಡ್ಡಾಡ್ತವೆ, ಏನ್ ಸಮಸ್ಯೆ ಇಲ್ಲ. ಅವಕ್ಕೆ ಏನು ಹಗ್ಗ ಮುಗ್ದಾರ ಹಾಕಂಗಿಲ್ಲ? ಹಾ ಇಲ್ಲ ಸರ್, ಅವರು ಏನು ಹಾಕ್ಬೇಡಿ ಅಂತ ಹೇಳಿದ್ದಾರೆ, ಫ್ರೀ ಆಗಿರ್ಲಿ ಅಂತ ಹಗ್ಗ ಮುಗ್ದಾರ ಏನೆಲ್ಲ ಕೊರಳಲ್ಲೇ ಸಾಕ್ತೀವಿ ಸರ್. ಓಡಾಡ್ಕೊಂಡಿರುತ್ತೆ, ಬೆಳಗ್ಗೆ ಅದಕ್ಕೆ ಎಷ್ಟು ಮೇವು ಬೇಕೋ ಅಷ್ಟು ಮೇವು ಕೊಡ್ತೀರಿ, ಆ ನಂತರ ಸಂಜೆ ಹಾಲು ಕರಿತೀರಿ? ಹಾಲು ಕರಿತೀವಿ ಸರ್. ಬೆಳಗ್ಗೆ ನಿಮ್ಮ ಪ್ರತಿನಿತ್ಯದ ಒಂದು ಈ ಕೆಲಸ ಕಾರ್ಯಗಳು ಹೇಗಿರುತ್ತೆ, ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಿ, ಏನೇನು ಕೆಲಸ ಮಾಡ್ತೀರಾ ಹೇಳಿ ಸರ್. ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು 4:30 ಎದ್ದಾಳ್ತೀವಿ, ಹಸುಗಳನ್ನೆಲ್ಲ ಸಗಣಿ ಗಂಜಲನ್ನೆಲ್ಲ ಕ್ಲೀನ್ ಮಾಡಿ ಒಂದು 5:30 ಹಂಗೆ ಹಾಲು ಕರಿತೀವಿ ಸರ್. ಹಾಲು ಕರೆದ ತಕ್ಷಣ ಫೀಡ್ ಕೊಡ್ತೀವಿ, ಒಂದು ಮಾಮೂಲಿ 8 ಗಂಟೆಗೆಲ್ಲ ಮೇವು ಕೊಟ್ಬಿಡ್ತೀವಿ, ಅಲ್ಲಿಗೆ ನಮ್ಮ ಕೆಲಸ ಮುಗಿಯುತ್ತೆ. ಆಮೇಲೆ ಮಧ್ಯಾಹ್ನ ನೀರು ಕುಡ್ಕೊಂತ ಪಾಡಿಗೆವು ಅಡ್ಡಾಡ್ಕೊಂಡಿರ್ತ, ಸಂಜೆ 5:00 ಹಾಲು ಕರಿತೀವಿ ಸರ್. ಮತ್ತೆ 6:30 to 7 ಫೀಡ್ ಕೊಟ್ಟರೆ ಮುಗಿತೀವಿ ಕೆಲಸ. ನೀರಿನ ವ್ಯವಸ್ಥೆ ಹೇಗೆ ಮಾಡಿದಿರಿ? ನೀರಿನ ವ್ಯವಸ್ಥೆ ನಮ್ದೆ ಬೋರ್ವೆಲ್ ಇದೆ, ಒಂದ್ 2-3 ಟಪ್ ಇಟ್ಟಿದೀವಿ, ಅದರಲ್ಲೇ ಕುಡ್ಕೊಂತವೆ, ಏನ್ ಸಮಸ್ಯೆ ಇಲ್ಲ. ಈ ಬೆಳಗ್ಗೆ ಹಾಲು ಕರೆದು ಮೇವು ಹಾಕಿದ್ರೆ ಮತ್ತಿನ್ನೇನು ಕೆಲಸಗಳು ಇರೋದಿಲ್ಲ ನಿಮ್ಗೆ? ಇಲ್ಲ ಸರ್, ಮಧ್ಯಾಹ್ನ ಕೆಲಸ ಇರಲ್ಲ, ಮತ್ ಸಂಜೆ 1-2 ಬೆಳಗ್ಗೆ 1-3 ಕೆಲಸ ಇರುತ್ತೆ. ಈ ಸೇವೆ ಚೆನ್ನಾಗಿದೆ ಅಂತ ಹೇಳಿದ್ರಿ, ಏನೆಲ್ಲ ಸೇವೆಗಳನ್ನ ಒದಗಿಸ್ತಾರೆ ಅವರು? ಸರ್ ಅಂದ್ರೆ ಡಾಕ್ಟರ್ ಸಪೋರ್ಟ್ ಇದೆ ಚೆನ್ನಾಗಿ, ಫೋನ್ ಮಾಡಿದ ತಕ್ಷಣ ಬರ್ತಾರೆ, ಹಸುಗಳು ಏನು ಸಮಸ್ಯೆ ಇದ್ರೆ ನೋಡ್ಕೋತಾರೆ, ಇನ್ಶೂರೆನ್ಸ್ ಮಾಡಿಸ್ಕೊಡ್ತಾರೆ, ಹಂಗಾಗಿ ಏನು ಸಮಸ್ಯೆ ಇಲ್ಲ, ಹಸುಗಳನ್ನೆಲ್ಲ ನೋಡ್ಕೋತಾರೆ, ಫೀಡ್ಸ್ ಕೊಡ್ತಾರೆ, ಸರ್ವಿಸಸ್ ಚೆನ್ನಾಗಿದೆ. ಏನಾದರೂ ತೊಂದರೆ ಆ ಥರದ್ದು ಆದರೆ? ತೊಂದರೆ ಅಂದರೆ ವ್ಯಾಕ್ಸಿನ್ ಎಲ್ಲ ವರ್ಷಕ್ಕೆ 3 ವ್ಯಾಕ್ಸಿನ್ ಮಾಡ್ತಾರೆ, ಕಾಲು ಬಾಯಿ ಜ್ವರ ಇವಕ್ಕೆಲ್ಲ, ಹಂಗಾಗಿ ಏನು ಹಸುಗಳಿಗೇನು ಕಾಯಿಲೆ ಬರೋದಂಗೆ ನೋಡ್ಕೊಳ್ತಾರೆ. ಏನಾದರೂ ಮಂಕಾಗಿದ್ದು ಅಂತ ಹೇಳಿ ಫೋನ್ ಮಾಡಿದ್ರೆ ತಕ್ಷಣ ಬಂದು ಅಟೆಂಡ್ ಮಾಡ್ತಾರೆ? ಅಟೆಂಡ್ ಮಾಡ್ತಾರೆ ಸರ್, ಕೆಲವೊಂದು ನಮಗೆ ಹೇಳ್ತಾರೆ, ನಾವೇ ನೋಡ್ಕೊಳ್ತೀವಿ, ಹಂಗೆ ನಮಗೆ ಆಗಿಲ್ಲ ಅಂದರೆ ಅವ್ರು ಬಂದು ಮಾಡ್ಕೊಡ್ತಾರೆ. ಈಗ ಹಸುಗಳು ಒಳ್ಳೆ ಹಾಲು ಕೊಡಬೇಕು ಅಂತ ಅಂದ್ರೆ ಹೆಂಗ್ ನೋಡ್ಕೋಬೇಕು ಅವನ್ನ? ಹಸುಗಳಂದ್ರೆ ಸರ್ ಶುದ್ಧವಾದ ನೀರು ಕೊಡ್ಬೇಕು ಅವಕ್ಕೆ ಮೇನ್, ಆಮೇಲೆ ಹೊಟ್ಟೆ ತುಂಬಾ ಮೇವು ಸಾಕಾಗೋಷ್ಟು ಮೇವು ಕೊಡ್ಬೇಕು, ಹಾಲಿನ ಪ್ರಮಾಣದ ಮೇಲೆ ಫೀಡ್ಸ್ ಕೊಡ್ಬೇಕು, 1 ಲೀಟರ್ಗೆ 400 ಗ್ರಾಮ್ ಫೀಡ್ಸ್ ಕೊಡ್ಬೇಕು. 1 ಲೀಟರ್ಗೆ 400 ಗ್ರಾಮ್ ಅಷ್ಟು ಫೀಡ್ಸ್ ಕೊಡ್ಬೇಕಾಗುತ್ತೆ ಅವಕ್ಕೆ, ಹಂಗಾಗಿ ಹೆಚ್ಚಾಗಿ ಹಾಲು ಕೊಡ್ತಾರೆ. ಈ ರಸಮೇವನ ನೀವೇ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಿ, ಹೇಗ್ ಮಾಡ್ತೀರಾ ಮತ್ತೆ ಯಾವ ಟೈಮಲ್ಲಿ ಮಾಡ್ತೀರಿ? ಸರ್ ಇದು ಒಂದು 75-80 ದಿನಗಳ ಮೆಕ್ಕೆಜೋಳನ ಕಟ್ ಮಾಡಿಸಿ ಚಿಕ್ಕದಾಗಿ ಚಾಫಿಂಗ್ ಮಾಡಿ ನಮ್ದೇ ಸೈಲೇಜ್ ಬಂಕರ್ ಇದೆ ಅದರಲ್ಲಿ ಸ್ಟೋರ್ ಮಾಡಿ ಒಂದು 45 ನಂತರ ಅದನ್ನ ಉಪಯೋಗಿಸ್ತೀವಿ ಸರ್. 45 ನಂತರ ಬಂಕರ್ ಇಲ್ಲೇ ಮಾಡ್ಕೊಂಡಿದ್ದೀರಾ? ಇಲ್ಲೇ ಮಾಡ್ಕೊಂಡಿದ್ದೀವಿ ಸರ್, ಒಂದು 40 ಟನ್ ಸ್ಟೋರ್ ಮಾಡೋಷ್ಟು ಮಾಡಿದೀವಿ, ನಮಗೆ ಅವೆರಡು ಸ್ಟೋರ್ ಮಾಡಿದ್ರೆ ಒಂದು 4 ಮೇವಾಗುತ್ತೆ. 4 ಏನು ಸಮಸ್ಯೆ ಇರಲ್ಲ? ಸಮಸ್ಯೆ ಇರಲ್ಲ. ರಸಮೇವು ಎಷ್ಟು ಹಾಕ್ತೀರಾ ಪ್ರತಿ ದಿವಸ? ಸರ್ ಒಂದು ಹಸುಗೆ ಬಾಡಿ ವೈಟ್ ಮೇಲೆ ಒಂದು 10-15 ಹಾಲು ಕರೀತಂದ್ರೆ ಒಂದು 30 ಗಂಟಲ್ ಕೊಡ್ತೀವಿ ಸರ್. 30 ವರ್ಗೂ ತಿಂತಾವ? ತಿಂತವೆ, ಒಂದು 10 ಅಷ್ಟು ಫೀಡ್ ಡೈಲಿ. 10 ಅಷ್ಟು ಫೀಡು, ಮತ್ತೆ ಮೇವು ಸ್ವಲ್ಪ ನೇಪೇರ್ ಹಾಕ್ತಿವಿ ಹಸಿ ಮೇವಾಗಿ, ಅಷ್ಟೇನು ಹಾಕಲ್ಲ. ಅದಷ್ಟನ್ನು ಕೂಡ ಬಳಕೆಯನ್ನ ಮಾಡ್ಕೊಳ್ತಾವ ಚೆನ್ನಾಗಿ? ಹೌದು ಸರ್. ಅಲ್ವಾ, ಎಷ್ಟು ಹಾಲು ಸಿಗ್ತಾ ಇದೆ ಹರ್ಷ? ಈಗ ನಮ್ಗೆ ಈಗ ಒಂದು 5 ಹಸುಗಳು ಹಾಲು ಕರಿತಿದ್ದಾವೆ, ಸಂಜೆ ಒಂದು 40-44 ಸಾಕುತ್ತೆ, ಬೆಳಗ್ಗೆ ಒಂದು 48 ಗಂಟೆ ಆಗುತ್ತೆ, ಇನ್ನೊಂದು 3 ಕರು ಹಾಕ್ಬೇಕಿದೆ, ಅವು ಹಾಕಿದ್ರೆ ಜಾಸ್ತಿ ಆಗುತ್ತೆ. ಈ ಪ್ರತಿ ವರ್ಷನೂ ಕೂಡ ಕರು ಹಾಕಂಗ್ ನೋಡ್ಕೊಂಡಿದ್ರ ಹೆಂಗೆ? ಪ್ರತಿ ವರ್ಷ ವರ್ಷಕ್ಕೊಂದು ಕರು ಮಿಸ್ ಇಲ್ಲ ಸರ್, ನಮ್ಮೆಲ್ಲ ಆತರ ಆಗ್ತವೆ, 1-2 ಹೆಚ್ಚು ಕಮ್ಮಿ ಆಗ್ಬಹುದು, ವರ್ಷ ಒಂದು ಕರುಗಳು ಆಗ್ತವೆ. ವರ್ಷಕ್ಕೊಂದ್ ಕರು ಹಾಕಳ ತರ ಹೆಂಗ್ ನೋಡ್ಕೋಬೇಕು ಅಂತೀರ ಹಸುಗಳನ್ನ? ಸರ್ ಅವಕ್ಕೆ ಏನಂದ್ರೆ ನೀಟಾಗಿ ನೋಡ್ಕೋಬೇಕು, ಪ್ರೋಟೀನ್ ಮಿನರಲ್ಸ್ ಕೊರತೆ ಬರ್ದಂಗೆ ಮಿನರಲ್ ಮಿಕ್ಸ್ಚರ್ ಕ್ಯಾಲ್ಸಿಯಂ ಸಿರಪ್ ಗಳನ್ನೆಲ್ಲ ಹಾಕಿದ್ರೆ ಅವು ವರ್ಷಕ್ಕೊಂದ್ಸತಿ ಗಬ್ಬ ಕಟ್ತವೆ ಸರ್, ಸಮಸ್ಯೆ ಇಲ್ಲ. ಈಗ ಹಾಲು ಕೊಡದೇ ಇರೋ ಅಂತ ಹಸುಗಳನ್ನ ಹೆಂಗ್ ನೋಡ್ಕೊಳ್ತೀರಿ? ನಾವು 3 ಈಟ್ ಕೊಡಿಸ್ತೀವಿ, ಒಂದು 7 ಗಂಟ ಹಾಲು ಕರ್ಕೊಂಡು 7 ನಿಲ್ಸಿ ಒಂದು 2 ಕಾಲ ಅವಕ್ಕೆ ನೀಟಾಗಿ ನೋಡ್ಕೊಳ್ತೀವಿ, ಅವಕ್ಕೆ ಅದ ಕೆಲವೊಂದು ಜೋಳದ ನುಚ್ಚು ಕಡಲೆಕಾಯಿ ಹಿಂಡಿ ಕೊಡ್ತೀವಿ, 9 ಗಂಟ ನೋಡ್ಕೊತೀವಿ, ಏನು ಸಮಸ್ಯೆ ಇಲ್ಲ. ಅವು ಬೇಗ ಹೀಟಿಗೆ ಬರ್ತವೆ ಮತ್ತೆ ಗಬ್ಬ ಆಗ್ತವೆ, ಕರು ಹಾಕ್ಬಿಟ್ಟು ಹಾಲು ಕೊಡೋಕೆ ಪ್ರಾರಂಭ ಮಾಡ್ತವೆ. ಸರ್ 9 ಕರು ಆಗ್ತವೆ. ಮೊದ್ಲಿಂದ್ಲೂ ಅಕ್ಷಯ ಕಲ್ಪಕ್ಕೆ ಕೊಡ್ತಾ ಇದ್ರೆ ಹಾಲನ್ನ ಹೇಗೆ? ಸರ್ ಮೊದ್ಲು 1 ಗಂಟ KMF ಕೊಟ್ಟಿದ್ವಿ, ಈಗ ಒಂದು 2022 ನಾವು ಅಕ್ಷಯ ಕಲ್ಪಕ್ಕೆ ಹಾಲು ನಿರ್ವಹಣೆ ಮಾಡ್ತೀವಿ. ಯಾಕೆ ಬದಲಾವಣೆ ಮಾಡಿದ್ರಿ? ಬದಲಾವಣೆ ಸರ್, ನಮ್ಗೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬೇಕಿತ್ತು, ಸ್ವಲ್ಪ ದೂರ ಹೊತ್ಕೊಂಡು ಹೋಗ್ಬೇಕು, ಅಷ್ಟು ಜಾಸ್ತಿ ಹಾಲನ್ನ ತಗೊಂಡು ಹೋಗ್ತಾರಲ್ಲ, ಹಂಗಾಗಿ ಇಲ್ಲೇ ತೋಟದ ಹತ್ರನೇ ಬಂದು ತಗೊಂಡು ಹೋಗ್ತಾರೆ ಅವರು. ಆಮೇಲೆ ಡಾಕ್ಟರ್ ಸರ್ವಿಸ್ ಇದೆ, ಫೀಡ್ಸ್ ಎಲ್ಲ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಇಲ್ಲೇ ಬಂದು ಸೇರ್ಕೊಂಡಿದ್ದೆ. ಅವರು ದುಡ್ಡೆಲ್ಲ ಹೇಗೆ ಕೊಡ್ತಾರೆ? ಸರ್ ಅವರು ಡೈಲಿ ಪೇಮೆಂಟ್ ಕೊಡ್ತಾರೆ, ಹಂಗಾಗಿ ಏನ್ ಸಮಸ್ಯೆ ಇಲ್ಲ. ಈಗ 1 ಹಾಲಿಗೆ ಎಷ್ಟು ಹಣ ಸಿಗುತ್ತೆ ನಿಮಗೆ? 1 ಹಾಲಿಗೆ ನಮಗೆ ಫ್ಯಾಟ್ ಮೇಲೆ ಸಿಗುತ್ತೆ, ನಮಗೆ ಅವರೇಜ್ ಆಗಿ ಒಂದು 37 ಗಂಟೆ ಸಿಗುತ್ತೆ ಸರ್. 37 ವರೆಗೂ ಸಿಗುತ್ತೆ. ಫ್ಯಾಟ್ ಕಡಿಮೆ ಇದ್ರೆ ಕಡಿಮೆ ಆಗುತ್ತೆ? ಫ್ಯಾಟ್ ಕಡಿಮೆ ಇದ್ರೆ ಒಂದು 35 ಗಂಟೆ ಆಗುತ್ತೆ, ಕೆಲವರೆಲ್ಲ 40 ಗಂಟೆಲ್ಲ ಸಿಗುತ್ತೆ ಈ ಡೈರಿನಲ್ಲಿ. ಫ್ಯಾಟ್ ಚೆನ್ನಾಗಿ ಬರಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? ಉತ್ತಮ ಗುಣಮಟ್ಟ ಸೈಲೇಜ್ ಹಾಕ್ಬೇಕು, ಶುದ್ಧವಾದ ನೀರು ಕೊಟ್ಟು ಫೀಡ್ಸ್ ಕೊಟ್ರೆ ಏನ್ ಸಮಸ್ಯೆ ಇಲ್ಲ, ಫ್ಯಾಟ್ ಬರುತ್ತೆ. ಈಗ ಸುಮಾರು ಒಂದು 37 ರೂಪಾಯಿ ಸಿಗುತ್ತೆ ನನಗೆ ಅಂತ ಹೇಳಿದ್ರಿ. ಒಂದ್ ಲೀಟರ್ ಹಾಲಿಗೆ ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಸರ್? ನಮಗೆ ಒಂದು ಅರ್ಧನೇ ಖರ್ಚು ಬರುತ್ತೆ ಸರ್. 37 ರೂಪಾಯಿ ಅಂದ್ರೆ ಅರ್ಧನೇ ಖರ್ಚು ಬರುತ್ತೆ. ಅಂದ್ರೆ ನಾವೇ ಮೇವೆಲ್ಲ ಬೆಳ್ಕೊಂಡ್ರೆ ಒಂದು 60% ಉಳಿಸ್ಕೋಬಹುದು. ಈಗ ನೀವೇ ಬೆಳ್ಕೊಂಡಿದ್ರಲ್ಲ ಮೇವೆಲ್ಲ? ಬೆಳ್ಕೊಂತೀವಿ ಸರ್, ಸಾಕಾಗ್ಲಿಲ್ಲ ಅಂದ್ರೆ ಕೆಲವೊಂದ್ ಟೈಮ್ ಕೊಂಡ್ಕೊಳ್ತೀವಿ. ಈಗ 3 ಎಕರೆನಲ್ಲೂ ಮೇವನೇ ಹಾಕೊಂಡಿದ್ರೆ ಏನ್ ಮಾಡಿದ್ರಿ? ಮೇವು ಅಂದ್ರೆ ನಮ್ದು ಒಂದು 20 ಕ್ವಿಂಟಲ್ ಶೆಡ್ ಇದೆ, ಇನ್ನು 2.5 ಎಕರೆಗೆ ಮೇವು ಹಾಕೊಂಡಿದ್ವಿ. ಈ ಜೋಳನ ಹಾಕೊಳ್ತೀರಾ? ಮತ್ತೆ ಜೋಳ ಸೂಪರ್ ನೇಪೇರ್ ಉಪಯೋಗಿಸ್ತೀವಿ. ಸಾಕಾಗುತ್ತೆ ನಿಮ್ಗೆ ವರ್ಷ ಪೂರ್ತಿ? ನಮ್ಗೆ ಸಾಕಾಗುತ್ತೆ, ಸ್ವಲ್ಪ ಕೆಲವೊಂದ್ ಟೈಮ್ ಅಲ್ಲಿ ಕೊಂಡ್ಕೊಳ್ತೀವಿ. ಡಿಪ್ಲೊಮಾ ಆದ್ಮೇಲೆ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ ಅಲ್ವಾ ವರ್ಷ? ಸರ್, ಎಲ್ಲಿ ಕೆಲಸ ಮಾಡ್ತಿದ್ರಿ? ಇಲ್ಲೇ ಹಾಸನ ಅಲ್ಲಿ ಬಾಷ್ ಕಂಪನಿ ಕೆಲಸ ಮಾಡ್ತಾ ಇದ್ವಿ, ಕಾರಣಾಂತರಗಳಿಂದ ಬಿಟ್ಟು ಬಂದು ಇಲ್ಲೇ ಮಾಡ್ಕೊಂಡಿದ್ವಿ. ಇದು ನಿಮ್ಗೆ ಸರಿ ಅಂತ ಅನ್ಸುತ್ತೋ ಅಲ್ಲಿ ಕೆಲಸ ಮಾಡ್ತಿದ್ದು ಸರಿನಾ? ಹೇಗೆ ಅಂದ್ರೆ ಅಲ್ಲಿ ನೈಟ್ ಶಿಫ್ಟ್ ಎಲ್ಲ ಮಾಡ್ಬೇಕಿತ್ತು, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗ್ಬೇಕಿತ್ತು, ಅಲ್ಲಿ ಹೋಗಿ ಬರೋದು ಹಿಂಸೆನ್ಸ್ ಅದು, ಹಂಗಾಗಿ ಇಲ್ಲೇ ಮಾಡ್ಕೊಂಡಿದ್ವಿ ಸರ್. ಇದೇ ನಿಮ್ಗೆ ಹೆಚ್ಚು ಸೂಕ್ತ ಅಂತ? ಇದೇ ಸೂಕ್ತವಾಗಿದೆ, ಅಲ್ಲಿಗಿಂತ ಸ್ವಲ್ಪ ಆದಾಯ ಜಾಸ್ತಿ ಇದೆ ನನಗೆ, ಹಂಗಾಗಿ ಇಲ್ಲೇ ಮಾಡ್ಕೊಂಡಿದ್ವಿ. ಅಲ್ಲೆಷ್ಟು ಸಂಬಳ ಸಿಗ್ತಾ ಇತ್ತು, ಈಗ ಇಲ್ಲೆಷ್ಟು ಆದಾಯ ಇದೆ? ಅಲ್ಲೊಂದು 22,000 ಗಂಟೆ ಸಿಗ್ತಿತ್ತು ನನಗೆ, ಈಗ ಒಂದು 4 ವರ್ಷದಿಂದೆ. ಈಗ ಇಲ್ಲೇ ದುಡಿದ ಒಂದು 50,000 ಗಂಟೆ ಉಳಿಯುತ್ತೆ ಸರ್ ನಂಗೆ ತಿಂಗಳ. ತಿಂಗಳಲ್ಲಿ 50,000 ಉಳಿಯುತ್ತೆ ನಿಮಗೆ? 50,000 ಉಳಿಯುತ್ತೆ ನಂಗೆ. ಪರವಾಗಿಲ್ಲ, ಒಳ್ಳೆ. ಅಲ್ಲಿಗಿಂತ ಹೆಚ್ಚು ಸಂಬಳ ಆದಂಗ ಆಯ್ತಲ್ವಾ ಸರ್? ಹಂಗೆ ಮುಂದೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದೀನಿ. ಇನ್ನು ಮುಂದೆ ಹೆಚ್ಚಿನ ಆದಾಯ ಮಾಡ್ಕೋಬೇಕಂತ ನಮ್ಮಲ್ಲೇ ತಳಿ ಅಭಿವೃದ್ಧಿ ಮಾಡ್ತಾ ಇದೀವಿ, ಹಂಗಾಗಿ ಸಮಸ್ಯೆ ಇಲ್ಲ. ತಳಿ ಅಭಿವೃದ್ಧಿ ಅಂತ ಅಂತಂದ್ರೆ ಇರೋಂತ ಕರುಗಳನ್ನ ಸಾಕೊಂಡು ಅಭಿವೃದ್ಧಿ ಮಾಡ್ತಾ ಇದ್ದೀರಿ? ಉತ್ತಮ ಜಾತಿಯ ಸೆಮೆನ್ಸ್ ನ ಕೊಡಿಸಿ ನಮ್ಮಲ್ಲೇ ಕರುಗಳನ್ನ ಇಳಿಸ್ಕೊಳ್ತಾ ಇದ್ವಿ. ಇದುವರೆಗೆ ಏನ್ ಮಾರಾಟ ಮಾಡಿಲ್ಲ ಕರುಗಳನ್ನ ಅಥವಾ ಹಸುಗಳನ್ನ? ಕರುಗಳನ್ನ ನಾವು ಯಾವ್ದು ಮಾರಾಟ ಮಾಡಲ್ಲ ಸರ್, ನಾವೇ ಸಾಕೊಳ್ತೀವಿ. ಈಗ 2-3 ತರದ ಮಿಶ್ರ ತಳಿಗಳನ್ನ ಸಾಕ್ತಾ ಇದೀನಿ ಅಂತ ಹೇಳಿದ್ರಿ, ಬೇರೆ ಬೇರೆ ತರ ತಳಿಗಳನ್ನ. ಹಿಂಗೆ ಬೇರೆ ಬೇರೆ ತಳಿಗಳನ್ನ ಸಾಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀವಿ? ಏನ್ ಅನುಕೂಲ ಅಂದ್ರೆ ಜರ್ಸಿ ಕ್ರಾಸ್ ಬ್ರೀಡ್ ಗಳಲ್ಲಿ ಒಂದ್ ಸ್ವಲ್ಪ ಫ್ಯಾಟ್ ಯಥೇಚ್ಛವಾಗಿ ಬರುತ್ತೆ, ಈ ಪ್ಯೂರ್ HF ಗಳಲ್ಲಿ ಫ್ಯಾಟ್ ಬರಲ್ಲ, ಹಾಲು ಯಥೇಚ್ಛವಾಗಿ ಕೊಡ್ತಾ ಫ್ಯಾಟ್ ಕಡಿಮೆ, ಹಂಗಾಗಿ ನಾವು 2 ಮಿಕ್ಸ್ ಅಲ್ಲಿ ಸಾಕ್ತಾ ಇದೀವಿ. ಜರ್ಸಿ ಎಷ್ಟು ಹಸುಗಳು ಇಟ್ಕೊಂಡಿದ್ರಿ ಸರ್? ಜರ್ಸಿ ನಮ್ಮ ಹತ್ರ 2 ಇದೆ, ಮಿಕ್ಕಿದೆಲ್ಲ ಒಂದ್ ಗಿರ್ ಇದೆ, ಮಿಕ್ಕಿದೆಲ್ಲ HF. HF ಇದೆ. HF ಚೆನ್ನಾಗಿ ಹಾಲು ಕೊಡುತ್ತಲ್ವಾ ಸರ್? HF ಹಾಲು ಜಾಸ್ತಿ ಕರೆಯುತ್ತೆ, ಫ್ಯಾಟ್ ಕಡಿಮೆ. ಅದು ಇದು ಜರ್ಸಿಗಳಲ್ಲಿ ಅವಕ್ಕಿಂತ ಒಂದ್ 3-4 ಲೀಟರ್ ಹಾಲು ಕಮ್ಮಿ ಕರಿತವೆ, ಫ್ಯಾಟ್ ಚೆನ್ನಾಗಿ ಬರುತ್ತೆ, ಅಲ್ಲಿಗಲ್ಲಿಗೆ ಮ್ಯಾಚ್ ಆಗತ್ತಂತ 2 ತಳಿನ ಸಾಕಿದ್ವಿ ಸರ್. ಈಗ ಊರನ್ನ ಬಿಟ್ಟು ನಿಮ್ಮ ಫಾರಂ ಏನಿದೆಯೋ ಅಲ್ಲೇ ವಾಸನ ಕೂಡ ಪ್ರಾರಂಭ ಮಾಡಿದಿರಾ? ಎಷ್ಟು ದಿವಸದಿಂದ ಇಲ್ಲಿ ವಾಸ ಪ್ರಾರಂಭ ಮಾಡಿದ್ರಿ ಸರ್? ಇಲ್ಲೊಂದು 6 ತಿಂಗಳಿಂದ ಇಲ್ಲೇ ವಾಸ ಮಾಡ್ತಿದ್ವಿ, ಮೊದ್ಲು ಊರೊಳಗಿದ್ವಿ, ಅಲ್ಲಿಂದ ಬರೋದು ಹೋಗೋದು ಹಿಂಸೆ ಆಗೋದು, ಹಂಗಾಗಿ ಇಲ್ಲೇ ವಾಸ ಮಾಡ್ತಿದ್ವಿ ಸರ್. ಇಲ್ಲೇ ಇರೋದ್ರಿಂದ ಏನೇನು ಅನುಕೂಲ ಅಂತೀರಿ? ಏನ್ ಅನುಕೂಲ ಅಂದ್ರೆ ಹಸುಗಳು ನೋಡ್ಕೋಬಹುದು, ಏನ್ ಸಮಸ್ಯೆ ಇರಲ್ಲ, ನೋಡ್ಕೋಬಹುದು ಅಂತ ಇಲ್ಲೇ ಇದೆ ಸರ್. ಮೊದ್ಲು ಯಾರಾದ್ರೂ ಒಬ್ರು ಇರ್ಲೇಬೇಕಿತ್ತಲ್ಲ ರಾತ್ರಿ ಹೊತ್ತು? ನಾವ್ ಇಲ್ಲೇ ಇರ್ತಿದ್ವಿ, ಈಗ ಮನೆಯವರೆಲ್ಲ ಇಲ್ಲೇ ಇರಂಗೆ ವ್ಯವಸ್ಥೆ ಮಾಡ್ಕೊಂಡು ಇಲ್ಲೇ ಇದೆ ಸರ್. ಇಲ್ಲೇ ಇರೋದ್ರಿಂದ ಅನುಕೂಲ ಆಗುತ್ತೆ, ಕೆಲ್ಸಗಳು ಕೂಡ ಚೆನ್ನಾಗಿ ಆಗುತ್ತೆ, ಕೆಲ್ಸಗಳು ಈಸಿ ಆಗುತ್ತೆ, ಇಲ್ಲೇ ಹಸುಗಳು ನೋಡ್ಕೋಬಹುದು ನೀಟಾಗಿಂತ ಇಲ್ಲೇ ಮಾಡ್ಕೊಂಡು. ಈ ಸಗಣಿ ಮತ್ತೆ ಗಂಜಲ ಇದನ್ನೆಲ್ಲ ಹೆಂಗೆ ಸದ್ಬಳಕೆಯನ್ನು ಮಾಡ್ತಾ ಇದ್ರಿ? ಸದ್ಬಳಕೆ ಸರ್, ನಮ್ದೇ ಅಡಿಕೆ ಗಿಡ ಇದೆ, ಅವಕ್ಕೆ ಸಾಕಾಗುವಷ್ಟು ಉಪಯೋಗಿಸ್ತೀವಿ. ಗಂಜಲ ಎಲ್ಲ ನೇಪೇರಿಗೆ ಆಯಿಸ್ಬಿಡ್ತೀವಿ, ಸ್ಲರಿ ಮೋಟರ್ ಇಟ್ಟು ಹೊಡಿತೀವಿ, ಮಿಕ್ಕಿದ್ದೆಲ್ಲ ಮಾರ್ಕೊಳ್ತೀವಿ ಸರ್ ದೇಶವಾಗಿತ್ತು. ಈಗ ನಿಮ್ಮ ಈ ಒಂದು ಹಸು ಸಾಕಾಣಿಕೆಗೆ ಯಾರ್ಯಾರು ನೆರವಾಗ್ತಾರೆ ಮನೆಯಲ್ಲಿ ನಿಮ್ಗೆ ಸರ್? ನಮ್ಮ ಅಪ್ಪ ನಮ್ಮ ಅಮ್ಮ ನೋಡ್ಕೋತಾರೆ, ನಾವು ಅವ್ರ ಜೊತೆ ಕೆಲಸ ಮಾಡ್ಕೊಂತೀವಿ. ಏನೇನ್ ಸಹಾಯ ಮಾಡ್ತಾರೆ ಅಪ್ಪ ಅಮ್ಮ? ಅವರು ಹಾಲು ಕರೀತಾರೆ, ಮೇವಾಗ್ತಾರೆ, ನಾವಿಲ್ಲ ಅಂದ್ರೆ ನೋಡ್ಕೊಂತಾರೆ, ಹಂಗಾಗಿ ಸಮಸ್ಯೆ ಏನ್ ತೊಂದರೆ ಇಲ್ಲ. ಹೌದು ಸರ್. ನೀವು ಸಾಮಾನ್ಯವಾಗಿ ಇಲ್ಲೇ ಇರ್ತೀರಾ ಅಲ್ವಾ? ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ. ಹೊರಗಡೆ ಏನಾದ್ರು ಮೇವು ಪರ್ಚೇಸ್ ಮಾಡ್ಬೇಕು, ಫೀಡ್ಸ್ ತರ್ಬೇಕಂದ್ರೆ ಹೋಗ್ತೀವಿ, ಅವಾಗ ಇವ್ರು ನೋಡ್ಕೊಳ್ತಾರೆ. ಈ ಸಾಮಾನ್ಯವಾಗಿ ಸಂಜೆ ಕೆಲಸ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಮತ್ತೆ ಏನೇನು ಕೆಲಸ ಇರುತ್ತೆ? ನಾವು 5:30 ಕೆಲಸ ಸ್ಟಾರ್ಟ್ ಮಾಡ್ತೀವಿ, ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡಿ ಹಾಲು ಕರೆದು ಅವುಗಳಿಗೆ ನೀರು ಕುಡಿಸಿ ಫೀಡ್ಸ್ ಹಾಕಿದ್ರೆ ಕೆಲಸ ಮುಗಿಯುತ್ತೆ, ಏನು ಸಮಸ್ಯೆ ಇಲ್ಲ. ಆಮೇಲೆ ಇನ್ನೇನು ಕೆಲಸ ಇರೋದಿಲ್ಲ? ಇನ್ನೇನು ಕೆಲಸ ಇರೋ ಸರ್? ಮತ್ತೆ ಬೆಳಗ್ಗೆ ಪ್ರತಿನಿತ್ಯದಂಗೆ 4:00 ಕೆಲಸ ಶುರುವಾಗುತ್ತೆ, ಮತ್ತೆ 1 ಗಂಟೆಗೆಲ್ಲ ಮುಗಿಯುತ್ತೆ. KMF ಕಾಲ್ ಆಗ್ತಾ ಇದೆ ಅಂತ ಹೇಳಿದ್ರಲ್ಲ, ಏನು ಅನಾನುಕೂಲ ಆಯ್ತಾ ಅಲ್ಲಿ? ಅನಾನುಕೂಲ ಏನಿಲ್ಲ ಸರ್, ಅಲ್ಲೂ ತಿಂಗಳಿಗೆ ಒಂದ್ಸತಿ ಬಿಲ್ ಮಾಡ್ತಾ ಇದ್ರು, ಹಂಗಾಗಿ ನಮ್ಗೆ ಇಲ್ಲಿ ಡೈಲಿ ಬಿಲ್ ಬರುತ್ತೆ, ನಮಗೆ ಫೀಡ್ಸ್ ತಗೊಳಕ್ಕೆ ಅದಕ್ಕೆ ಎಲ್ಲ ಅನುಕೂಲ ಆಗುತ್ತೆ, ಮತ್ತೆ ಮನೆ ಹತ್ರನೇ ಬಂದು ಹಾಲು ತಗೊಂಡು ಹೋಯ್ತಾರೆ, ಹಂಗಾಗಿ ನಾವು ಇಲ್ಲೇ ಮಾಡ್ಕೊಂಡು. ಈಗ ಹಾಲು ಕೊಡಕ್ಕೂ ನಿಮ್ಗೆ ಅನುಕೂಲ, ಏನು ಎಲ್ಲೂ ತಗೊಂಡು ಹೋಗಂಗಿಲ್ಲ, ಕರೆದ್ಬಿಟ್ಟು ಇಲ್ಲಿ ಕ್ಯಾನ್ ಇಟ್ಬಿಟ್ರೆ ಬಂದು ತಗೊಂಡು ಹೋಗ್ತಾರೆ ಅವರು, ಮತ್ತೆ ಪ್ರತಿ ದಿವಸನು ದುಡ್ಡು ಕೊಡ್ತಾರೆ? ಪ್ರತಿ ದಿವಸ ನಮ್ಗೆ ಸಂಜೆ 1-7 ಗಂಟೆ ಅಷ್ಟೊತ್ತಿಗೆ ನಮ್ಮ ಅಕೌಂಟ್ಗೆ ದುಡ್ಡನ್ನ ಜಮೆ ಮಾಡ್ತಾರೆ. ಈಗ ಬೆಳಗ್ಗೆದ್ದು ಮತ್ತೆ ಸಂಜೆ ಎರಡು ಸೇರಿ ಸಂಜೆ ಕೊಟ್ಬಿಡ್ತಾರೆ? ಸಂಜೆ ಕೊಡ್ತಾರೆ ಸರ್. ಒಂದ್ ದಿವಸಕ್ಕೆ ಎಷ್ಟು ಲೀಟರ್ ಆಗುತ್ತೋ ಅಷ್ಟು ಲೀಟರ್ ದುಡ್ಡು ನಿಮ್ಮ ಅಕೌಂಟಿಗೆ ಬರುತ್ತೆ. ಹೌದೌದು. ಹಿಂಗೆ ಪ್ರತಿ ದಿವಸ ದುಡ್ಡು ಕೊಡೋದ್ರಿಂದ ಏನ್ ಅನುಕೂಲ ಅಂತೀರಾ? ಏನ್ ಅನುಕೂಲ ಅಂದ್ರೆ ಸರ್, ನಮ್ಗೆ ಏನಾರು ಹಸುಗಳ ನಿರ್ವಹಣೆಗೆ ಬೇಕಾದ ದುಡ್ಡು ಬಳಸ್ಕೋಬಹುದು, ಹಂಗಾಗಿ ಡೈಲಿ ಅವ್ರದ್ದು ಆತರ ಮಾಡಿದಾರೆ ಸರ್. ಈಗ ನೀವು ಓದಿದ್ದು ಡಿಪ್ಲೊಮಾ, ಕೆಲಸ ಮಾಡ್ತಾ ಇರೋಂಥದ್ದು ಹಸು ಸಾಕಾಣಿಕೆ, ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ? ಏನು ಸರ್, ಓದಿದ್ವಿ, ಅಲ್ಲಿ ಕೆಲಸ ಮಾಡಿದ್ವಿ, ಅಲ್ಲೇನು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ನಂಗೆ, ಹಂಗಾಗಿ ಇಲ್ಲಿ ಹೈನುಗಾರಿಕೆನೆ ಮೂಲ ಉದ್ಯೋಗ ಮಾಡ್ಕೊಂಡು ಇಲ್ಲೇ ಬಂದು ಮಾಡ್ಕೊಂಡಿದ್ವಿ ಸರ್.

ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೂ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ಕೃಷಿಯಲ್ಲಿ ಏಳು ಬೆಳೆಗಳು ಸಹಜವಾಗಿ ನಡೀತಾ ಇರ್ತವೆ. ಕೆಲವೊಮ್ಮೆ ಕಂಡರಿಯದಷ್ಟು ಕಾಸು ಸಿಗ್ತಾ ಇರುತ್ತೆ. ಎಷ್ಟೋ ಸಾರಿ ನಾವು ಅಂದ್ಕೊಂಡಂತೆ ಆಗೋದಿಲ್ಲ. ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿಗೆ ಹಣ ಬಂದಾಗ, ಹೆಚ್ಚಿಗೆ ಇಳುವರಿ ಸಿಕ್ಕಾಗ, ಹೆಚ್ಚಿಗೆ ಅವಕಾಶಗಳು ಲಭಿಸಿದಾಗ ಅವುಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು. ಸಮಾಧಾನವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ನಿಯೋಜನೆ ಮಾಡಿಕೊಳ್ಬೇಕು. ಈಚೆಗೆ ಇಬ್ಬರು ಮೂವರು ರೈತರು ಸಿಕ್ಕಾಗ ಹೇಳ್ತಾ ಇದ್ರು, ಒಬ್ಬರು ಕರ್ನಾಟಕದ ಉತ್ತರ ಭಾಗದಲ್ಲಿರುವ ರೈತರು ಪರಂಗಿಯನ್ನು ಬೆಳೆದು ಲಕ್ಷ ಲಕ್ಷ ರೂಪಾಯಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ. ಇರುವುದು ಕೇವಲ 2 ಎಕರೆ. ಆದರೆ ಬೇರೆಯವರ ಜಮೀನನ್ನು ಗುತ್ತಿಗೆಗೆ ತೆಗೆದುಕೊಂಡು ಪರಂಗಿಯನ್ನು ಹಾಕಿ ಒಳ್ಳೆ ಸಂಪಾದನೆ ಮಾಡಿದರೆ, 50 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಮನೆ ಕಟ್ಟಿಸಿಕೊಂಡಿದ್ದಾರೆ, 10-20 ಲಕ್ಷ ಖರ್ಚು ಮಾಡಿ ವಾಹನಗಳನ್ನು ಖರೀದಿ ಮಾಡಿಕೊಂಡಿದ್ದಾರೆ, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅವರ ಅಭಿವೃದ್ಧಿ ಆಗಿದೆ. ಅವರು ಹೇಳ್ತಾ ಇದ್ರು, ನಿರಂತರವಾಗಿ ನಾವು ಕೆಲಸಗಳನ್ನು ಮಾಡುತ್ತಾ ಶ್ರಮ ಶ್ರದ್ಧೆಯಿಂದ ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಹೋದರೆ ಖಂಡಿತವಾಗಿಯೂ ನಾವು ಬೆಳಿತೀವಿ ಅಂತ ಅಂದ್ಕೊಂಡು. ಹಾಸನ ಜಿಲ್ಲೆಯ ಹಳೆಬೀಡು ಸಮೀಪದ ರಾಜನ ಶಿರಿಯೂರು ಗ್ರಾಮದ ಮೇಸ್ಟ್ರು ಮತ್ತು ಕೃಷಿಕರು ಮೋಹನ್ ರಾಜ್ ಅವರು ಮೊನ್ನೆ ಸಿಕ್ಕಾಗ ಹೇಳ್ತಾ ಇದ್ರು, 1 ಎಕರೆ ಶುಂಠಿಯಲ್ಲಿ 20 ಲಕ್ಷ ರೂಪಾಯಿ ದುಡ್ಡು ಮಾಡಿದೆ ಅಂತ. ಹೋದ ವರ್ಷ ಒಳ್ಳೆ ಬೆಲೆ ಬಂತು, ಒಳ್ಳೆ ಬೆಲೆಯ ಲಾಭ ಇವರಿಗೆ ಸಿಕ್ತು. ಖುಷ್ಕಿ ಜಮೀನಿನಲ್ಲಿ ಹಾಕಿದ ಶುಂಠಿ ಎಲ್ಲೂ ಕೆಡಲಿಲ್ಲ, ಎಲ್ಲ ಬಿತ್ತನೆಗೆ ಹೋಯಿತು, ದುಡ್ಡು ಚೆನ್ನಾಗಿ ಬಂತು, ಅದೇ ದುಡ್ಡಿನಲ್ಲಿ ವಾಹನವೊಂದನ್ನು ತೆಗೆದುಕೊಂಡೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ರು. ಇನ್ನು ಮುಂದುವರೆದಂತೆ ಕಾಫಿ, ಕಾಳುಮೆಣಸು, ಏಲಕ್ಕಿ, ತೆಂಗು, ಅಡಿಕೆ, ಬೇರೆ ಬೇರೆ ಬೆಳೆಗಳಲ್ಲಿ, ತರಕಾರಿಗಳಲ್ಲಿ, ಹೈನುಗಾರಿಕೆಯಲ್ಲಿ ಹಣ ಕಂಡಿರೋರಿದ್ದಾರೆ. ಹಣ ಕಾಣದೇ ಇದ್ರೂ ಕೆಲಸ ಮಾಡ್ತಾ ಮಾಡ್ತಾ ಅಭಿವೃದ್ಧಿಯನ್ನು ನೋಡಿರೋರಿದ್ದಾರೆ. ಶ್ರೋತೃಗಳೇ, ಗೆಣಸು ಈಗ ಒಳ್ಳೆ ಬೆಲೆಯನ್ನು ಗಿಟ್ಟಿಸಿಕೊಂಡಿದೆ ಅಂತ ಅಂದ್ಕೊಂಡು ಮೊನ್ನೆ ಕುಶಾಲನಗರದಿಂದ ಬಂದಿದ್ದ ರೈತ ಮತ್ತು ಪತ್ರಕರ್ತ ಕೆಎಸ್ ಮೂರ್ತಿಯವರು ಹೇಳ್ತಾ ಇದ್ರು, 50 ರೂಪಾಯಿಗೆ 1 ಕೆಜಿ ಗೆಣಸಿಗೆ ಬೆಲೆ ಬಂದಿದೆ. 10 ರೂಪಾಯಿ ಬೆಲೆ ಸಿಕ್ಕರೂ ಗೆಣಸಿನಲ್ಲಿ ಲಾಭ ಮಾಡಿಕೊಳ್ಬಹುದು ಅಂತ ಅಂದ್ಕೊಂಡು ಹೇಳುವಾಗ 50 ರೂಪಾಯಿ ಸಿಕ್ಕಿರೋದು ದೊಡ್ಡದೆ, ಆದರೆ ಈ ಸಾರಿ ಇಳುವರಿ ಕಡಿಮೆ ಇದೆ, ಬೇರೆ ಬೇರೆ ಕಾರಣಗಳಿಂದ ಗೆಣಸಿಗೆ ಒಳ್ಳೆ ಬೆಲೆ ಬಂದಿದೆ ಅಂತ ಅಂದ್ಕೊಂಡು ಮಾತಾಡಿದರು. ರೇಷ್ಮೆಯಲ್ಲೂ ಬಹಳ ಜನ ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡಿದರೆ, ಸ್ವಲ್ಪ ಪ್ರದೇಶದಲ್ಲಿ ತರಕಾರಿಗಳನ್ನು ಹಾಕ್ಕೊಂಡು ಸೊಪ್ಪುಗಳನ್ನು ಬೆಳೆದುಕೊಂಡು ಸುಖಕರವಾದ ಜೀವನವನ್ನು ಮಾಡಿರೋರಿದ್ದಾರೆ. ರೈತ ಬಾಂಧವರೇ, ಕೃಷಿಯಲ್ಲಿ ಒಳ್ಳೆ ಕಾಸು ಕಾಣಬೇಕಂದ್ರೆ ಅವಲಂಬನೆ ಕಮ್ಮಿ ಇರಬೇಕು, ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕು, ಖರ್ಚುಗಳನ್ನು ತಗ್ಗಿಸ್ಕೋಬೇಕು, ಜಾಣತನದ ಮಾರ್ಗಗಳನ್ನು ಇಟ್ಕೊಳ್ಬೇಕು, ಪರಿಸ್ಥಿತಿಯನ್ನು ನೋಡಿಕೊಂಡು ಬೆಳೆ ಆಯ್ಕೆ ಮಾಡಿಕೊಳ್ಬೇಕು. ಹೀಗೆ 10-6 ವಿಚಾರಗಳನ್ನು ಅಳವಡಿಸ್ಕೊಂಡ್ರೆ, 10-6 ಸಂಗತಿಗಳಲ್ಲಿ ಸಾಗಿದರೆ ಜೀವನ ಸುಖವಾಗಿರುತ್ತೆ ಅಲ್ವಾ? ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೂ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಆಕಾಶವಾಣಿ ಹಾಸನ. ಈಗ ಕೇಳಿ, ಗೀತಗಾನ ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. ಸರ್, 50,000 ಅಡ್ವಾನ್ಸ್. ಆದ್ರೆ ಇಷ್ಟು ಕ್ಯಾಶ್ ನಾವು ತಂದಿಲ್ಲ. ಇವತ್ತು ಬ್ಯಾಂಕ್ ಕೂಡ ಬಂದ್ ಪರಿಹಾರ ಇದೆ, ಡಿಜಿಟಲ್ ಪೇಮೆಂಟ್ ನ ಸುಲಭದ ಡೋಸ್. ಆದ್ರೆ ಅರೆ ಹೆದರಬೇಡಿ, ಎಚ್ಚರಿಕೆಯಿಂದ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಫೋನ್ ಇಲ್ಲಿ ಕೊಡಿ, ಇಲ್ಲಿ ಫೋನ್ ಇಡಿ.